ಜನದೋಳಿರಲು ಸದಾಮಿಕ ಮಾನವರೇನು ಮಾಡುವರೋ ಗೋಪಾಲ ನಾನಿಲ್ಲ ಜ್ಞಾನದೊಳಗಿರಲು ಸದಾ ಮತ್ಸರಿಸಿದರೇನು ಮಾಡಲಾಗರು ಎನ್ನ ಅಚ್ಯುತ ನಿನ್ನಯ ಕೃಪೆ ಇರಲು ನಿತ್ಯವು ನಿನ್ನಯ ನಾಮವ ಜಪಿಸಲು ಕೀರ್ತಿಗ ಇರುವೆ ಮುತ್ತುವ ವೇದಂಗ ನಾನಿಲ್ಲ ಜ್ಞಾನದೊಳುಗಿರಲು ಸದಾ ನಾನಿಲ್ಲ ಜ್ಞಾನದೊಳುಗಿರಲು ಸದಾ ಮಿಕ್ಕ ಮಾನವರೇನು ಮಾಡುವರೋ ಗೋಪಾಲ ನಾನಿಲ್ಲ ಜ್ಞಾನದೊಳುಗಿರಲು ಸದಾ ಗಾಳಿಲಿ ಕುದುರೆ ವಯ್ಯಾರದಿ ತಿರುಗಲು ಧೂಳದು ರವಿಗೆ ತಾಮುಸುಕುವದೆ ತಾಳಿದವರಿಗೆ ವಿರುದ್ಧ ಲೋಕದೋಳುಂಟೆ ಗಾಳಿಗೆ ಗಿರಿ ನಡಗುವದೆ ಹೇಳಲು ನಾನಿಲ್ಲ ಜ್ಞಾನದೊಳುಗಿರಲು ಸದಾ ನಾನಿಲ್ಲ ಜ್ಞಾನದೊಳುಗಿರಲು ಸದಾ ಮಿಕ ಮಾನವರೇನು ಮಾಡುವರೋ ಗೋಪಾಲ ನಾನಿಲ್ಲ ಜ್ಞಾನದೊಳುಗಿರಲು ಸದಾ ಕನ್ನಡಿಯೊಳಗಣ ಗಂಡು ಕಂಡು ಕಳ್ಳ ಕನ್ನವಿಕ್ಕಲು ಅವನ ವಶಬಹುದೇ ನಿನ್ನ ನಂಬಿದೆ ನೀ ಎನ್ನ ಸಲಹಬೇಕೋ ಕೊನ್ನಗ ಶಯನಸಿ ಪುರಂದರ ವಿಠಲ ಜ್ಞಾನದೊಳುಗಿರಲು ಸದಾ ಮಿಕ್ಕ ಮಾನವರೇನು ಮಾಡುವರೋ ಗೋಪಾಲ ನಾನಿನ್ನ ಜ್ಞಾನದೊಳುಗಿರಲು